जोखिम से निकलकर फसल आए सुरक्षित हो जाए। संकट के समय प्रधानमंत्री फसल बीमा योजना किसानों के लिए वरदान है। अब सूखा पड़े या बाढ़ आ जाए कोई डर नहीं, अब ओले पड़े या कीट पतंगे फसल खा जाए कोई फिक्र नहीं, क्योंकि हमने लिया है प्रधानमंत्री फसल बीमा। बुआई से फसल कटाई तक हर जोखिम का दावा, न्यूनतम प्रीमियम पर अधिकतम भुगतान का वादा। योजना से हर साल जुड़ रहे हैं 5 करोड़ से ज्यादा किसान, अब आपकी है बारी। नजदीकी कृषि कार्यालय, सहकारी समिति, बैंक शाखा, अधिकृत बीमा कंपनी या जन सेवा केंद्र में स्वेच्छा से करा सकते हैं पंजीकरण। फसल बीमा पोर्टल या फसल बीमा ऐप द्वारा भी कराया जा सकता है पंजीकरण। प्रधानमंत्री फसल बीमा योजना, आपकी फसलों का संपूर्ण सुरक्षा कवच। कृषि एवं किसान कल्याण मंत्रालय, भारत सरकार। ರೈತ ಬಾಂಧವರೇ, ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮಕ್ಕೆ ತಮಗೆಲ್ಲ ಸ್ವಾಗತ ಹಾಗೂ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಮೆಣಸಿನಕಾಯಿ ಬೆಳೆಯ ಸಸ್ಯ ಸಂರಕ್ಷಣೆ ಕುರಿತು ಬಳ್ಳಾರಿ ಜಿಲ್ಲಾ ಹಗರಿ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಗೋವಿಂದಪ್ಪ ಎಂಆರ್ ಅವರೊಂದಿಗೆ ಮಾಹಿತಿ ಕೇಳುವಿರಿ. ನಂತರ ಕೃಷಿ ಗೀತೆಗಳನ್ನು ಕೇಳುವಿರಿ. ರೈತ ಬಾಂಧವರೇ, ಮೊದಲಿಗೆ ಕೇಳಿ ಮೆಣಸಿನಕಾಯಿ ಬೆಳೆ ಸಸ್ಯ ಸಂರಕ್ಷಣೆ ಕುರಿತು ಬಳ್ಳಾರಿ ಜಿಲ್ಲಾ ಹಗರಿ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಗೋವಿಂದಪ್ಪ ಎಂಆರ್ ಅವರಿಂದ ಮಾಹಿತಿ. ಎಲ್ಲ ರೈತ ಬಾಂಧವರಿಗೆ ನಮಸ್ಕಾರ. ಕೃಷಿ ವಿಜ್ಞಾನ ಕೇಂದ್ರ ಬಳ್ಳಾರಿ ಹಗರಿ ಒಂದು ಸಂಶೋಧನಾ ಕೇಂದ್ರ ಮತ್ತು ಕೃಷಿ ವಿಜ್ಞಾನ ಕೇಂದ್ರದಿಂದ ಡಾಕ್ಟರ್ ಗೋವಿಂದಪ್ಪ ಎಂಆರ್, ನಾವು ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ಕೆಲಸ ಮಾಡ್ತಿದ್ದು. ಈ ಒಂದು ಮುಂಗಾರು ಹಂಗಾಮಿನಲ್ಲಿ ಬೆಳೆಯುತ್ತಿರುವ ಮೆಣಸಿನಕಾಯಿ ಬೆಳೆಯಲ್ಲಿ ಸಸ್ಯ ಸಂರಕ್ಷಣೆ ಬಗ್ಗೆ ಕುರಿತು ರೈತರಿಗೆ ನೆರವಾಗಲಿಕ್ಕೆ ಕೆಲವು ಮಾಹಿತಿಗಳನ್ನು ಹಂಚಿಕೊಳ್ತಾ ಇದ್ದೀವಿ. ಮೆಣಸಿನಕಾಯಿ ಬೆಳೆ ಒಂದು ಪ್ರಮುಖ ಬೆಳೆಯಾಗಿ ಹೊರಹೊಮ್ಮತಾ ಇದೆ. ಬಳ್ಳಾರಿ ಮತ್ತು ವಿಜಯನಗರ ಜಿಲ್ಲೆಯ ಕೆಲವು ತಾಲೂಕುಗಳಲ್ಲಿ ಪ್ರಮುಖ ಬೆಳೆಯಾಗಿ ಬೆಳೆಯುತ್ತಿದ್ದು, ಈ ಒಂದು ಮೆಣಸಿನಕಾಯಿ ಬೆಳೆಗೆ ಹಲವಾರು ರೋಗ ಮತ್ತು ಕೀಟಗಳ ಬಾಧೆ ಕಾಣಿಸಿಕೊಳ್ಳುತ್ತಾ ಇದೆ. ಅದರಲ್ಲಿ ಈ ಒಂದು ಮೆಣಸಿನಕಾಯಿ ಬೆಳೆಗೆ ಪ್ರಮುಖವಾಗಿ ಮಣ್ಣು ಮತ್ತು ಬೀಜದಿಂದ ಪ್ರಸಾರವಾಗುವ ರೋಗಗಳು ಒಂದು ವಿಭಾಗ. ಆ ರೋಗಗಳಲ್ಲಿ ಸಸಿಕೊಳೆ ರೋಗ, ಶಿಲೀಂಧ್ರ ಸೊರಗು ರೋಗ, ದುಂಡಾಣ ಸೊರಗು ರೋಗ ಅಂತ ಈ ಒಂದು ಪ್ರಮುಖ ರೋಗಗಳು ಹೆಚ್ಚಾಗಿ ಮಣ್ಣಿನಿಂದ ಮತ್ತು ಹರಿಯುವ ನೀರಿನಿಂದ ಹಾಗೂ ಬೀಜಗಳಿಂದ ಪ್ರಸಾರವಾಗುವ ಸಾಧ್ಯತೆ ಇದೆ. ಇನ್ನು ಒಂದು ವಿಭಾಗ ಅಂತಂದ್ರೆ ಕೆಲವು ವೈರಸ್ ನಂಜು ರೋಗಗಳು, ವೈರಸ್ ರೋಗಗಳು ಅಂತ ಕರೀತಾರೆ. ಈ ರೋಗಗಳು ರೋಗವಾಹಕ ಕೀಟಗಳಿಂದ ಪ್ರಸಾರವಾಗ್ತಾ ಇದೆ. ಸೊ ಹೀಗಾಗಿ ನಾನು ಎರಡು ವಿಭಾಗವಾಗಿ ಈ ಒಂದು ಮೆಣಸಿನಕಾಯಿ ಬೆಳೆಯಲ್ಲಿ ರೋಗಗಳನ್ನ ವಿಶೇಷವಾಗಿ ಮಾಹಿತಿಯನ್ನ ಕೊಡ್ತಾ ಇದ್ದೀವಿ. ಮೊದಲಿಗೆ ಮಣ್ಣು ಮತ್ತು ಬೀಜದಿಂದ ಪ್ರಸಾರವಾಗುವ ಶಿಲೀಂಧ್ರ ರೋಗಗಳು. ಈ ಒಂದು ಮಣ್ಣಿನಿಂದ ಮತ್ತು ಬೀಜದಿಂದ ಪ್ರಸಾರವಾಗುವ ರೋಗಗಳು ಅಂತಂದ್ರೆ ಸಸಿಕೊಳೆ ರೋಗ. ಈ ಸಸಿಕೊಳೆ ರೋಗ ಅಂದ್ರೆ ಯಾವ ರೀತಿ ಇರುತ್ತಪ್ಪ ಅಂತಂದ್ರೆ, ಇದು ಮೊಳಕೆ ಪೂರ್ವ ಸಸಿಕೊಳೆ ರೋಗ ಅಂತ ಕರೀತಾರೆ, ಅಥವಾ ಮೊಳಕೆ ನಂತರ, ಬೀಜ ಮೊಳಕೆ ನಂತರ ಬರತಕ್ಕಂತ ಸಸಿಕೊಳೆ ರೋಗ. ಸೊ ಈ ರೋಗದ ಲಕ್ಷಣಗಳು ಸಾಮಾನ್ಯವಾಗಿ ರೋಗ ತುತ್ತಾದ ಗಿಡವು ಕಾಂಡ ಇರುತ್ತಲ್ಲ, ಕಾಂಡದ ಭಾಗ ಕಪ್ಪು ಮತ್ತು ಕಂದು ಬಂಧದಿಂದ ಕೂಡಿರುತ್ತದೆ, ಮತ್ತು ನಂತರ ಸಸಿಗಳು ಬಾಡಿ ನೆಲಕ್ಕೆ ಬೀಳುತ್ತವೆ. ಇದು ಒಂದು ಲಕ್ಷಣ, ಅಂದ್ರೆ ಸಸಿಮಡಿಯಲ್ಲಿ ಕಾಣಿಸಿಕೊಳ್ಳತಕ್ಕಂತ ಒಂದು ರೋಗ. ಇದನ್ನ ಹೆಚ್ಚಾಗಿ ಕೆಲವು ರೈತ ಬಾಂಧವರು ಬೀಜವನ್ನ ಹೊಲದಲ್ಲಿ ಬಿತ್ತುತ್ತಾರೆ, ಅಂತ ಸಮಯದಲ್ಲಿ ಸಸಿಗಳ ಹಂತದಲ್ಲಿ ಈ ರೋಗವನ್ನ ಕಾಣಬಹುದು. ಇದು ಯಾವಾಗ ಜಾಸ್ತಿ ಆಗ್ತದಂತ ರೋಗದ ಹಾವಳಿ, ಮಣ್ಣಿನ ತೇವಾಂಶ ಹೆಚ್ಚಾದಾಗ ಮತ್ತು ಹೆಚ್ಚುವರಿ ನೀರು ಹಾಯಿಸುವುದು, ಆಮೇಲೆ ಕೆಲವು ಸಮಯದಲ್ಲಿ ಸಸಿಗಳನ್ನ ಏರು ಮಡಿ ಮಾಡದೇನೆ ತಗ್ಗು ಪ್ರದೇಶದಲ್ಲಿ ಬೀಜವನ್ನ ಊರುವುದು, ಅದರ ಜೊತೆಗೆ ನಾಟಿ ಮಾಡುವಾಗ ಸಸಿಗಳ ಕಾಂಡಕ್ಕೆ ಗಾಯ ಮಾಡುವುದು, ಅಂದ್ರೆ ಈ ಒಂದು ಪರಿಸ್ಥಿತಿಯಲ್ಲಿ ರೋಗದ ಸಸಿಕೊಳೆ ರೋಗದ ಬಾಧೆ ಹೆಚ್ಚಾಗುತ್ತದೆ. ಹಾಗಾಗಿ ಈ ಸಸಿಕೊಳೆ ರೋಗದ ತೀವ್ರತೆಯನ್ನು ಕಡಿಮೆ ಮಾಡ್ಬೇಕಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ಸಸಿ ಮಡಿ ಬಿಡುವ ರೈತರು ಏರು ಮಡಿ ಸಸಿಯಲ್ಲಿ ಬೀಜವನ್ನು ಬಿತ್ತಬೇಕು. ಒಂದು ಎರಡನೇದು, ಬೀಜ ಬಿತ್ತುವಾಗ ಬೀಜೋಪಚಾರ ಮಾಡುವುದು ಅವಶ್ಯಕ. ಬೀಜೋಪಚಾರ ಅಂದ್ರೆ ಈ ಮೊದಲಿಗೆ ಕಾರ್ಬನ್ ಡೈಜಿಮ್ ಮತ್ತು ಮ್ಯಾಂಕೋಜಿಬ್ ಅಂತ ಸಂಯುಕ್ತ ಶಿಲೀಂಧ್ರ ನಾಶಕ 2 ಗ್ರಾಂ 1 ಕೆಜಿ, ಅಂದ್ರೆ ಸಾಮಾನ್ಯವಾಗಿ ಎಲ್ಲಾ ಔಷಧಿ ಅಂಗಡಿಯಲ್ಲಿ ಸಿಗ್ತಕ್ಕಂಥ ಕಾರ್ಬನ್ ಡೈಜಿಮ್ ಪ್ಲಸ್ ಮ್ಯಾಂಕೋಜಿಬ್, ಅದು ಸ್ಪ್ರಿಂಟ್ ಅಂತ, ಅಸ್ಪ್ರಿಂಟ್ ಎಂಬ ಶಿಲೀಂಧ್ರನಾಶಕವನ್ನ 2 ಗ್ರಾಂ 1 ಕೆಜಿ ಪ್ರಮಾಣದಲ್ಲಿ ನೀರನ್ನ ತಿನ್ನಿಸಿಕೊಂಡು ಪುಡಿಯನ್ನ ಲೇಪನೆ ಮಾಡಿ ಬೀಜೋಪಚಾರ ಮಾಡುವುದರಿಂದ ಈ ಒಂದು ಶಿಲೀಂಧ್ರ ರಸಿಕೊಳ ರೋಗವನ್ನ ಹತೋಟಿ ಮಾಡಬಹುದು. ಮೂರನೇದೇನಪ್ಪ ಅಂತಂದ್ರೆ ಈ ಕೆಲವು ಸಮಯದಲ್ಲಿ ಒಂದು ಜೈವಿಕ ಶಿಲೀಂಧ್ರನಾಶಕ ನಮ್ಮಲ್ಲಿ ಎಲ್ಲಾ ವಿಭಾಗದಲ್ಲೂ ರೈತ ಸಂಪರ್ಕ ಕೇಂದ್ರದಲ್ಲಿ ಸ್ಥಳೀಯ ಹೊಸಪೇಟೆಯಲ್ಲಿರ್ಬೋದು ಮತ್ತೆ ಮುಂದ್ರಾಬಾದ್ ತೋಟಗಾರಿಕಾ ಕಾಲೇಜಿನಲ್ಲಿ ದೊರಕುತ್ತದೆ. ಅದರ ಜೊತೆಗೆ ನಮ್ಮ ಸಿರುಗುಪ್ಪ ಭಾಗದಲ್ಲಿ ಬಳ್ಳಾರಿ ತಾಲೂಕಿನಲ್ಲಿ ವಿವಿಧ ರೈತ ಸಂಪರ್ಕ ಕೇಂದ್ರದಲ್ಲಿ ಜೈವಿಕ ಟ್ರೈಕೋಡರ್ಮ ಶಿಲೀಂಧ್ರನಾಶಕವನ್ನ 5-10 ಗ್ರಾಂ ಪ್ರತಿ ಕೆಜಿ ಬೀಜಕ್ಕೆ ಬೀಜೋಪಚಾರ ಮಾಡಿ ಬಿತ್ತುವುದು ಅವಶ್ಯಕ. ಸೊ ಈ ರೀತಿ ಮಾಡಿದಲ್ಲಿ ಪ್ರಪ್ರಥಮವಾಗಿ ಸಸಿ ಅಥವಾ ಬೀಜದಿಂದ ಬರ್ತಕ್ಕಂತ ಸಸಿ ಕೊಳೆ ರೋಗವನ್ನ ನಿರ್ಮೂಲನೆ ಮಾಡಬಹುದು. ಒಂದು ಪ್ರಮುಖ ರೋಗ ಮೆಣಸಿನಕಾಯಿಯಲ್ಲಿ ಕಂಡು ಬರುವ ರೋಗ ಅಂದ್ರೆ ಶಿಲೀಂಧ್ರ ಸೊರಗು ರೋಗ ಅಥವಾ ನೆಟೆ ರೋಗ ಅಂತ ಕರೀತಾರೆ. ನಮ್ಮ ರೈತ ಬಾಂಧವರು ತಮ್ಮ ಗ್ರಾಮೀಣ ಭಾಷೆಯಲ್ಲಿ ಸೊರಗು ರೋಗ ಅಂತ ಕರೀತಾರೆ. ಈ ಸೊರಗು ರೋಗ ಇದು ಹೆಚ್ಚಾಗಿ ಮಣ್ಣಿನಿಂದ ಪ್ರಸಾರವಾಗತಕ್ಕಂತ ರೋಗ. ನಂತರ ಸಸಿಗಳಿಂದ ನಂತರ ಹೊಲದಿಂದ ಹೊಲಕ್ಕೆ ನೀರಿನ ಮುಖಾಂತರ ಪ್ರವೇಶ ಪಡೆದು ಪ್ರತಿಯೊಂದು ಹೊಲದಲ್ಲಿ ಕಾಣಿಸಿಕೊಳ್ಳತಕ್ಕಂತ ಇದು ರೋಗ. ಈ ರೋಗದ ಲಕ್ಷಣ ಹೇಗಿರುತ್ತೆ ಅಂತಂದ್ರೆ ಗಿಡದ ಎಲೆಗಳು ಹಳದಿ ಆಗಿರ್ತಾವ ಮತ್ತೆ ಬಾಡಿಕೊಳ್ತಾವ, ಬಾಡಿ ಜೋತು ಬೀಳುವುದು, ನಂತರ ಗಿಡ ಒಣಗಿ ಹೋಗುತ್ತದೆ. ಎರಡನೇದು ಈ ರೋಗಪೀಡಿತ ಗಿಡದ ಬೇರು ಮತ್ತು ಕಾಂಡ ಭಾಗವನ್ನ ಚೀಳಿ ನೋಡಿದಾಗ ಬೇರು ಮತ್ತು ಕಾಂಡದ ಮಧ್ಯಭಾಗ ಸಂಪೂರ್ಣವಾಗಿ ಕೊಳೆತು ಹೋಗಿರ್ತದೆ. ಹಾಗಾಗಿ ನೀರು ಮತ್ತು ಆಹಾರ ಸರಬರಾಜು ಸಂಪೂರ್ಣ ಗಿಡಕ್ಕೆ ಸಿಗದೆ ಹೋದ ಕಾರಣ ಎಲೆಗಳು ಹಳದಿಯಾಗಿ ಬಾಡಿ ಉದುರುವ ಸಂದರ್ಭ ಬಂದಿರುತ್ತದೆ. ಇದು ಸಾಮಾನ್ಯವಾಗಿ ಈ ಶಿಲೀಂಧ್ರ ಒಂದು ಸೂಕ್ಷ್ಮಾಣು ಜೀವಿ ಸೂಕ್ಷ್ಮಾಣು ಕಣಗಳನ್ನು ಉತ್ಪತ್ತಿ ಮಾಡುತ್ತೆ. ಇದು ಸೂಕ್ಷ್ಮಾಣು ಕಣಗಳು ಭೂಮಿಯಲ್ಲಿರುತ್ತೆ ಅಂದ್ರೆ ಮಣ್ಣಲ್ಲಿ. ನಾವೇನು ಮೆಣಸಿನಕಾಯಿ ನಾಟಿಯನ್ನ ಮತ್ತೆ ತಮ್ಮ ಅದೇ ಪ್ರದೇಶದಲ್ಲಿ ನಾಟಿ ಮಾಡುವ ಸಂದರ್ಭ ಬಂದಾಗ ಆ ಬೀಜ ಮೊಳಕೆ ಹೊಡೆದ ನಂತರ ಬೇರಿನ ಮುಖಾಂತರ ಈ ರೋಗದ ಕಣ ಪ್ರವೇಶ ಪಡೆದು ಬೇರಿನ ಆಹಾರ ಮತ್ತು ನೀರು ಸರಬರಾಜು ಕೊಳವೆಯನ್ನ ಸಂಪೂರ್ಣವಾಗಿ ನಿಲ್ಲಿಸುತ್ತದೆ. ಅಂದ್ರೆ ಅದರಿಂದ ನೀರು ಮತ್ತು ಆಹಾರ ಸರಬರಾಜು ಮೇಲಿನ ಭಾಗಕ್ಕೆ ಹೋಗುವುದಿಲ್ಲ. ಸೊ ಹೀಗಾಗಿ ಗಿಡಗಳು ಸಂಪೂರ್ಣವಾಗಿ ಬಾಡಿ ಸೊರಗುತ್ತವೆ. ಅದಕ್ಕಾಗಿ ಈ ಒಂದು ಶಿಲೀಂಧ್ರ ರೋಗವನ್ನ ಸೊರಗು ರೋಗ ಅಂತ ಕರೀತಾರೆ. ಸೊ ಒಟ್ಟ ಈ ಶಿಲೀಂಧ್ರ ರೋಗವು ಮಣ್ಣಿನಿಂದ ಬೇರಿನ ಮುಖಾಂತರ ಸಂಪೂರ್ಣ ಗಿಡವನ್ನ ಬಾಡಿಸುವ ರೋಗಕ್ಕೆ ನೆಟೆ ರೋಗ. ಈ ರೋಗ ಒಂದು ಹತೋಟಿ ಮಾಡಲಿಕ್ಕೆ ಯಾವ ಒಂದು ಕಾರ್ಯಕ್ರಮ ರೈತರು ಹಮ್ಮಿಕೋಬೇಕು ಅಂತಂದ್ರೆ ಈ ಹೆಚ್ಚಾಗಿ ಕಂಡು ಬರುವ ಈ ರೋಗ ಮೆಣಸಿನಕಾಯಿ ಪ್ರದೇಶದಲ್ಲಿ ಅಂತ ಒಂದು ಪ್ರದೇಶದ ರೈತರು ಸಾಮಾನ್ಯವಾಗಿ ಒಂದು ಸಾರಿ ಏಕದಳ ಬೆಳೆಗಳಾದ ಮೆಕ್ಕೆಜೋಳ ಇರ್ಬೋದು ಅಥವಾ ಜೋಳ ಅಥವಾ ನವಣೆ ಒಂದು ಸಾರಿ ಬೆಳೆ ಪರಿವರ್ತನೆ ಮಾಡುವುದು ಬಹಳ ಅವಶ್ಯಕ. ಯಾಕಂದ್ರೆ ಒಂದ್ ಸಾರಿ ಈ ರೋಗದ ಕಣ ಭೂಮಿಯಲ್ಲಿ ಇರೋದು ಸಂಪೂರ್ಣವಾಗಿ ನಾಶ ಆಗ್ಬೇಕು. ಎರಡನೇದು ಹಸಿರೆಲೆ ಗೊಬ್ಬರ, ಈಗ ಡಯಾಂಚ ಇದೆ ಅಥವಾ ಬಿಳ್ಳೆ ಪೆಸರು, ಒಂದ್ ಸಾರಿ ಈ ಒಂದು ಹಸಿರೆಲೆ ಗೊಬ್ಬರದ ಬೀಜವನ್ನ ಆ ಒಂದು ಮೆಣಸಿನಕಾಯಿ ಪ್ರದೇಶದಲ್ಲಿ ಹಾಕಿ ಆ ಬೆಳೆಯುವ ಪ್ರದೇಶದಲ್ಲಿ ನಂತರ ಅದನ್ನ ಮಾಗಿ ಉಳಿದ್ರು ಮಾಡಿದ್ರೆ ಈ ರೋಗದ ಕಣ ಕಡಿಮೆ ಆಗ್ತದೆ. ಎರಡನೇದೇನಪ್ಪ ಅಂತಂದ್ರೆ ಮಣ್ಣು ಸಂರಕ್ಷಣೆ ಮಾಡಬೇಕು. ಯಾಕಂದ್ರೆ ಮಣ್ಣಿನಿಂದ ಪ್ರಸಾರವಾಗ್ತಕ್ಕಂಥ ರೋಗ, ಮಣ್ಣನ್ನು ಸಂರಕ್ಷಣೆ ಮಾಡುವುದು ಯಾವ ರೀತಿ ಅಂತಂದ್ರೆ ಮಣ್ಣಿಗೆ ಟ್ರೈಕೋಡರ್ಮ ಒಂದು ಜೈವಿಕ ಪುಡಿ ಅದು ಎಲ್ಲಾ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗುತ್ತೆ. ಇದನ್ನ ಸಾಮಾನ್ಯವಾಗಿ 1 ಕೆಜಿ ಟ್ರೈಕೋಡರ್ಮ ಒಂದು 100 ಕೆಜಿ ಕೊಟ್ಟಿಗೆ ಗೊಬ್ಬರ ಜೊತೆ ಬೆರೆಸಿ ಮಣ್ಣಿಗೆ ನಾಟಿ ಮಾಡುವ ಮುನ್ನ ಅಥವಾ ಬೀಜ ಚೆಲ್ಲುವ ಮುನ್ನ ಹೊಲದ ಮಣ್ಣಿಗೆ ಹಾಕುವುದರಿಂದ ಈ ಒಂದು ಜೈವಿಕ ಟ್ರೈಕೋಡರ್ಮ ಈ ಶಿಲೀಂಧ್ರ ರೋಗವನ್ನ ಸಂಪೂರ್ಣವಾಗಿ ನಾಶ ಮಾಡುತ್ತದೆ. ಮೂರನೇದು ಏನ್ ಮಾಡಬಹುದು ಅಂತಂದ್ರೆ ಈ ಒಂದು ಬೀಜೋಪಚಾರ ಮಾಡುವುದು ಅವಶ್ಯಕ. ಆಗಲೇ ಹೇಳಿದೆ, ನಾವು ಈ ಸಸಿ ಕೊಳೆ ಇರ್ಬೋದು ಅಥವಾ ನೆಟೆ ರೋಗ ಇರ್ಬೋದು, ಈ ಎರಡು ರೋಗಕ್ಕೆ ಬೀಜೋಪಚಾರ ಮಾಡುವುದು ಅವಶ್ಯಕ. ಬೀಜೋಪಚಾರ ಯಾವ ರೀತಿ ಮಾಡ್ತಾರಂದ್ರೆ ಒಂದು ಕಾರ್ಬನ್ ಡೈಜಿನ್ ಪ್ಲಸ್ ಮ್ಯಾಂಕೋಜೆಬ್ ಶಿಲೀಂಧ್ರನಾಶಕವನ್ನ 2 ಗ್ರಾಂ 1 ಕೆಜಿ ಬೀಜದಂತೆ ಬೀಜೋಪಚಾರ ಮಾಡಬೇಕು. ಮೊದಲು ಒಂದು 10 ನಿಮಿಷದ ಆದ ನಂತರ ಈ ಟ್ರೈಕೋಡರ್ಮ ಜೈವಿಕ ಪುಡಿ ಸಹ ನಾವು 5 ಗ್ರಾಂ 1 ಕೆಜಿ ಅಂತೆ ಬೀಜೋಪಚಾರ ಮಾಡಿ ಬೀಜವನ್ನ ನೆರಳಿನಲ್ಲಿ ಒಣಗಿಸಿ ತಾವು ಬಿತ್ತನೆ ಮಾಡಿದರೆ ಈ ಮಣ್ಣಿನಿಂದ ಮತ್ತು ಬೀಜದಿಂದ ಪ್ರಸಾರವಾಗುವ ಸಸಿ ಕೊಳೆ ರೋಗ ಮತ್ತು ನೆಟೆ ರೋಗವನ್ನು ಸಂಪೂರ್ಣವಾಗಿ ಕಡಿಮೆ ಮಾಡಬಹುದು. ಮೂರನೇದೇನಪ್ಪ ಅಂತಂದ್ರೆ ಈಗ ನಾಟಿ ಮಾಡಿ 1 ತಿಂಗಳ ಅಥವಾ 45 ದಿನಗಳ ನಂತರ ಎಡೆ ಸಾಲುಗಳನ್ನು ಒಡೆದ ಮೇಲೆ ಆ ಹೊಲಕ್ಕೆ ಬೇವಿನ ಹಿಂಡಿ 50 ಕೆಜಿ ಪ್ರತಿ ಎಕರೆಗೆ ಸಾಲುಗಳಲ್ಲಿ ಹಾಕಿ ಮುಚ್ಚುವುದರಿಂದ ಈ ಬೇರು ಕೊಳೆ ರೋಗ ಸಸಿ ಕೊಳೆ ರೋಗ ಕಡಿಮೆ ಮಾಡಬಹುದು. ನಂತರ ಕೆಲವು ಸಮಯದಲ್ಲಿ ಕೆಲವು ರೈತರು ಈ ಒಂದು ಹಂತಗಳನ್ನ ಅಥವಾ ಈ ಕ್ರಮಗಳನ್ನು ಮಾಡದೆ ಹೋದಲ್ಲಿ ಕೊನೆಯ ಒಂದು ಅವಕಾಶ ಅಂತಂದ್ರೆ ಶಿಲೀಂಧ್ರ ನಾಶಕಗಳಿದೆ. ಉದಾಹರಣೆ ಕಾರ್ಬನ್ ಡೈಜಿನ್ ಇರ್ಬೋದು ಅಥವಾ ಸ್ಪ್ರಿಂಟ್ ಅಂತ, ಕಾರ್ಬನ್ ಡೈಜಿನ್ ಪ್ಲಸ್ ಮ್ಯಾಂಗೋಜನ್. ಈ ಒಂದು ಶಿಲೀಂಧ್ರ ನಾಶಕವನ್ನ 2 ಗ್ರಾಂ 1 ಲೀಟರ್ ನೀರಿನಲ್ಲಿ ಬೆರೆಸಿ, ಬೆರೆಸಿದ ದ್ರಾವಣವನ್ನ ಸೊರಗಿದ ಗಿಡಗಳ ಬುಡಕ್ಕೆ ಸಿಂಪರಣೆ ಮಾಡೋದು. ಯಾವುದೇ ಕಾರಣಕ್ಕೂ ಈ ಶಿಲೀಂಧ್ರವನ್ನ ಗಿಡದ ಎಲೆಗಳಿಗೆ ಸಿಂಪರಣೆ ಮಾಡಕೂಡುದು, ಬೇರುಗಳಿಗೆ ಮತ್ತು ಕಾಂಡಗಳಿಗೆ ಮಾತ್ರ ಸುರಿಯುವುದರಿಂದ ಈ ಒಂದು ಅಕ್ಕಪಕ್ಕದ ಗಿಡಗಳಿಗೂ ಸಹ ಸುರಿಯಬೇಕು. ಈ ತರ ನೆನೆಸುವುದರಿಂದ ಈ ಬುಡ ಕೊಳೆ ರೋಗ ಮತ್ತು ಈ ಸಸಿ ಕೊಳೆ ರೋಗವನ್ನ ಹತೋಟಿ ಮಾಡಬಹುದು. ಸೊ ಇಲ್ಲಿಗೆ ಈ ಒಂದು ಪ್ರಮುಖ ಮಣ್ಣು ಮತ್ತು ಬೀಜದಿಂದ ಪ್ರಸಾರವಾಗುವ ಸಸಿ ಕೊಳೆ ರೋಗ ಮತ್ತು ಬುಡ ಕೊಳೆ ರೋಗ ಅಥವಾ ಶಿಲೀಂಧ್ರ ನೆಟ್ಟ ರೋಗವನ್ನ ಕಡಿಮೆ ಮಾಡಬಹುದು. ಮೂರನೇದು ಬಹಳ ರೈತರಿಗೆ ಕಾಣುತ್ತಿರುವ ಒಂದು ರೋಗ ಅಂದ್ರೆ ಹಣ್ಣು ಕೊಳೆ ರೋಗ. ಈ ಮೆಣಸಿನಕಾಯಿ ಬೆಳೆಯಲ್ಲಿ ಹಣ್ಣು ಕೊಳೆ ರೋಗ ಬಹಳ ಅತಿ ತೀವ್ರವಾಗಿ ಹೋದ ವರ್ಷ ಅತಿ ಹೆಚ್ಚಾಗಿ ಕಾಡಿದೆ, ಹಾಗೂ ಇಳುವರಿಯಲ್ಲಿ ಗಣನೀಯವಾಗಿ ಕಡಿಮೆ ಮಾಡಿ ಸುಮಾರು 20 ಕ್ವಿಂಟಲ್ ಇರುವ ಒಂದು ಒಂದು ಸಂದರ್ಭದಲ್ಲಿ 2 ಕ್ವಿಂಟಲ್ 3 ಕ್ವಿಂಟಲ್ ಇಳುವರಿ ಪಡೆದಿರುವ ಒಂದು ನಿದರ್ಶನಗಳಿವೆ. ಹೀಗಾಗಿ ಈ ಹಣ್ಣು ಕೊಳೆ ರೋಗ ಯಾವ ರೀತಿ ಬರುತ್ತಪ್ಪ ಅಂತಂದ್ರೆ, ಇದು ಒಂದು ಶಿಲೀಂಧ್ರ ರೋಗ. ಇದು ಹೂವಿನ ಮತ್ತು ಕಾಯಿ ಆಗುವ ಸಮಯದಲ್ಲಿ ಕಾಯಿಗಳ ಮೇಲೆ ವೃತ್ತಾಕಾರದ ಕಪ್ಪನೆ ಚುಕ್ಕೆಗಳು ಕಾಣಿಸ್ಕೊಳ್ತವೆ. ಈ ಒಂದು ಕಾಯಿಗಳನ್ನ ಸಂಪೂರ್ಣ ಕೊಳೆತು ಹೋಗುತ್ತವೆ. ಕೆಲವು ಸಂದರ್ಭದಲ್ಲಿ ಬಿಳಿ ಕಾಯಿಗಳು ಉದುರುವ ಸಂದರ್ಭ ಹೆಚ್ಚಾಗುತ್ತದೆ. ಈ ಹಣ್ಣು ಕೊಳೆ ರೋಗವನ್ನ ಸಾಮಾನ್ಯವಾಗಿ ರೈತರು ಬಿಳಿ ಕೊಳೆ ರೋಗ ಅಥವಾ ಬಿಳಿ ಕಾಯಿ ರೋಗ ಅಂತ ಕರೀತಾರೆ. ಇದು ಬಹಳ ಸುಮಾರು 2 ವರ್ಷದಿಂದ ಈ ರೋಗ ಅತಿ ಹೆಚ್ಚಾಗಿ ಕಾಣಿಸ್ಕೊಂಡಿದ್ದು. ಈ ಹಣ್ಣು ಕೊಳೆ ರೋಗ ನಿಯಂತ್ರಣ ಮಾಡಬೇಕು ಅಂತಂದ್ರೆ, ಈಗ ರೈತರು ಮೆಣಸಿನಕಾಯಿ ಬೆಳೆಯಲ್ಲಿ ಎಲ್ಲರೂ ನಾಟಿ ಮಾಡ್ತಾ ಇದಾರೆ. ಸೊ ಹಾಗಾಗಿ ಈ ನಾಟಿ ಮಾಡುವಾಗ ದಯವಿಟ್ಟು ಎಲ್ಲಾ ರೈತರು ಟ್ರೈಕೋಡರ್ಮ ಶಿಲೀಂಧ್ರ ನಾಶಕವನ್ನ ಭೂಮಿಗೆ ಹಾಕುವುದು ಮತ್ತು ಹೋದ ವರ್ಷದಲ್ಲಿ ಮಣ್ಣು ಕೊಳೆ ರೋಗದ ಕಾಯಿಗಳು ಏನಾದರೂ ಮಣ್ಣಿನಲ್ಲಿ ಕೊಳೆತು ಹೋಗಿದ್ರೆ ಅಂತ ಒಂದು ಮಣ್ಣನ್ನ ಬ್ಲೀಚಿಂಗ್ ಪೌಡರ್ 8-10 ಕೆಜಿ ಬ್ಲೀಚಿಂಗ್ ಪೌಡರ್ ಅನ್ನ ನಾಟಿ ಮಾಡುವ ಮುನ್ನ ಹೊಲದಲ್ಲಿ ಹಾಕಿ ಸಾಲುಗಳಲ್ಲಿ ನೀರನ್ನು ಹಾಯಿಸಿ ಮತ್ತೆ ನಾಟಿ ಮಾಡುವುದರಿಂದ ಈ ಒಂದು ಹಣ್ಣು ಕೊಳೆ ರೋಗದ ಸೂಕ್ಷ್ಮಾಣುಕಣ ಬೇರುವಿನಿಂದ ಮತ್ತು ಕಾಂಡದಿಂದ ಬರುವುದನ್ನು ತಡಿಬಹುದು. ಆಮೇಲೆ ನಂತರ ಇದು ಇನ್ನೊಂದು ಒಂದು ಮುಖ್ಯ ಅಂಶ ಅಂತಂದ್ರೆ, ಯಾವ ರೈತರು ಗಿಡಗಳ ಅಂತರ ಮತ್ತು ಸಾಲುಗಳ ಅಂತರ ಹೆಚ್ಚು ಅಂತರ ಕೊಡಬೇಕಾಗ್ತದ್ರೆ ಆ ಒಂದು ಸಾಲುಗಳ ಅಂತರ ಅಂದ್ರೆ ಕಾಪಾಡುವುದು ಬಹಳ ಅವಶ್ಯಕ. ಗಿಡದಿಂದ ಗಿಡಕ್ಕೆ ಸಾಮಾನ್ಯ 45 ಸೆಂಟಿಮೀಟರ್ ಕಂಪಲ್ಸರಿ, ಒಂದು ಗಿಡ ಮಾತ್ರ ಇರಬೇಕು. 2-3 ಗಿಡಗಳಿದ್ದರೆ ಎರಡು ಗಿಡ ತೆಗೆದುಕೊಂಡು ಒಂದು ಗಿಡ ಮಾತ್ರ ಉಳಿಸ್ಕೋಬೇಕು. ಇನ್ನೊಂದು ಸಾಲುಗಳ ಅಂತರ ಸುಮಾರು 2-3 ಅಡಿ ಸಾಲುಗಳ ಅಂತರ ಇರಬೇಕು. ಯಾಕಂದ್ರೆ ಎಲ್ಲಾ ರೈತರು ಬೆಳೀತಾ ಇರೋದು ಹೈಬ್ರಿಡ್ ತಳಿ ಆಗಿರೋದ್ರಿಂದ ಇದಕ್ಕೆ ಗಿಡಗಳ ಅಂತರ ಬಹಳ ಅವಶ್ಯಕ. ಅಂದ್ರೆ ಸಾಲುಗಳಲ್ಲೂ ಮತ್ತು ಗಿಡಗಳ ಮಧ್ಯಭಾಗದಲ್ಲಿ ಗಾಳಿ ಬೆಳಕು ಚೆನ್ನಾಗಿ ಇದ್ದರೆ ಈ ಹಣ್ಣು ಕೊಳೆ ರೋಗದ ಹಾವಳಿ ತಪ್ಪುತ್ತದೆ. ಮೂರನೇದು, ಈ ಒಂದು ಹಣ್ಣು ಕೊಳೆ ರೋಗ ಈ ವರ್ಷನೂ ಸಹ ಕಾಣುವ ಸಂದರ್ಭ ಹೆಚ್ಚಾಗಿ ಇರೋದ್ರಿಂದ ರೈತರು ಹೂವಾಡುವ ಸಂದರ್ಭದಲ್ಲಿ ಸೂಡೋಮಾನಸ್ ಜೈವಿಕ ಶಿಲೀಂಧ್ರ ನಾಶಕವನ್ನು ಮಾತ್ರ ಸಿಂಪರಣೆ ಪ್ರತಿ 15 ದಿನಕ್ಕೆ ಒಮ್ಮೆ ಸಿಂಪರಣೆ ಮಾಡುವುದು ಅವಶ್ಯಕ. ಇದು ರೈತ ಸಂಪರ್ಕ ಕೇಂದ್ರದಲ್ಲಿ ಮತ್ತು ನಮ್ಮ ತೋಟಗಾರಿಕಾ ಮಹಾವಿದ್ಯಾಲಯ ಮುನಿರಾಬಾದ್ ಕಾಲೇಜಲ್ಲಿ ಸಿಗುತ್ತದೆ. ಕೆಲವು ರೈತರು ನಮ್ಮ ರಾಯಚೂರಿನ ಜೈವಿಕ ಘಟಕದಲ್ಲಿ ಸಹ ಈ ಸೂಡೋಮಾನಸ್ ಶಿಲೀಂಧ್ರ ನಾಶಕವನ್ನು ತಗೋಬಹುದು. ನಂತರ ಅದನ್ನ ಮೆಣಸಿನಕಾಯಿ ಬೆಳೆಯ ಹೂವಿನ ಹಂತದಿಂದ ಹಿಡಿದು ಕಾಯಿ ಹಣ್ಣಾಗುವವರೆಗೂ 15 ದಿನಕ್ಕೊಮ್ಮೆ ಸಿಂಪರಣೆ ಮಾಡುತ್ತಾ ಹೋದಲ್ಲಿ ಈ ರೋಗದ ಹಾವಳಿಯನ್ನ ತಡೆಗಟ್ಟಬಹುದು. ಕೊನೆ ಮತ್ತು ಈ ಇನ್ನೊಂದು ಕೆಲವು ಮಾರ್ಗಗಳಂತಂದ್ರೆ, ಶಿಲೀಂಧ್ರ ನಾಶಕಗಳು ಹೆಚ್ಚಾಗಿ ಉದಾಹರಣೆಗೆ ಅಗಾಕ್ಸಿಸ್ಟ್ರಾಬಿನ್ ಇರ್ಬೋದು, ಅಂದ್ರೆ ಅನಿಸ್ಟರ್ ಅಂತ ಕರೀತಾರೆ, ಅಥವಾ ಡೈಫೆನ್ಕೊನೋಸೋಲ್ ಶಿಲೀಂಧ್ರ ನಾಶಕ ಅಥವಾ ಕೆಕ್ಸಾಕೊನೋಸೋಲ್ ಶಿಲೀಂಧ್ರ ನಾಶಕವನ್ನ 1 ml 1 ಲೀಟರ್ ನೀರಿನ ಪ್ರಮಾಣದಲ್ಲಿ 15 ದಿನಕ್ಕೊಮ್ಮೆ 1 ಸಾರಿ ಶಿಲೀಂಧ್ರ ನಾಶಕ ಸಿಂಪರಣೆ ಮಾಡಬೇಕು, ಇನ್ನೊಂದು ಸಾರಿ ಸೂಡೋಮಾನಸ್ ಸಿಂಪರಣೆ ಮಾಡಬೇಕು. ಈ ರೀತಿ ಒಂದು ಶಿಲೀಂಧ್ರ ನಾಶಕ ಮತ್ತು ಜೈವಿಕ ಶಿಲೀಂಧ್ರ ನಾಶಕದ ಅಂತರದಲ್ಲಿ ಸಿಂಪರಣೆ ಮಾಡುವುದರಿಂದ ಈ ಹಣ್ಣು ಕೊಳೆ ರೋಗವನ್ನ ನಿಯಂತ್ರಿಸಬಹುದು. ಹಾಗಾಗಿ ಕೊನೆಯಲ್ಲಿ ಈ ರೈತರಿಗೆ ಹೆಚ್ಚಾಗಿ ಹಣ್ಣು ಕೊಳೆ ರೋಗದ ಹಾವಳಿ ನಿಯಂತ್ರಿಸಿದಲ್ಲಿ ಈ ಒಂದು ಇಳುವರಿಯ ಮಟ್ಟವನ್ನು ಸಹ ಹೆಚ್ಚಿಸ್ಕೋಬಹುದು ಅಂತ ಈ ಒಂದು ಸಂದರ್ಭದಲ್ಲಿ ನಾವು ವಿಷಯ ತಲುಪಿಸ್ತಾ ಇದ್ದೀವಿ. ಇನ್ನೊಂದು ಏನಪ್ಪಾ ಅಂತಂದ್ರೆ, ರೈತ ಬಾಂಧವರಿಗೆ ಮೆಣಸಿನಕಾಯಿಯಲ್ಲಿ ಕಾಡುವ ಅತಿ ತೀವ್ರವಾದ ರೋಗ ಅಂತಂದ್ರೆ ಎಲೆ ಮುದುಡು ರೋಗ. ಇದರಲ್ಲಿ 2 ವಿಧವಾದ, ಒಂದು ಬಿಳಿ ಮುದುಡು ಅಂತ ಕರೀತಾರೆ, ಈ ಬಿಳಿ ಮುದುಡು ಅಂತಂದ್ರೆ ಇದು ಸಾಮಾನ್ಯವಾಗಿ ಎಲೆಗಳು, ಇದು ವೈರಸ್ ರೋಗ. ಈ ಬಿಳಿ ಮುದುಡು ಬಂದಂತ ಗಿಡಗಳು ಸಾಮಾನ್ಯವಾಗಿ ಕುಂಠಿತಗೊಳ್ಳುತ್ತವೆ, ಎಲೆಗಳು ಸಂಪೂರ್ಣವಾಗಿ ಗಾತ್ರ ಕಡಿಮೆಯಾಗಿ ಕಾಯಿ ಬಿಡದೆ ಗುಂಡಾಗುವ ಸಂದರ್ಭ ಹೆಚ್ಚಾಗುತ್ತದೆ. ಸೊ ಇಂತಹ ಒಂದು ಗಿಡಗಳು ವೈರಸ್ ರೋಗಗಳು ಹೆಚ್ಚಾಗಿ ಬಿಳಿ ನೊಣ ಕೀಟಗಳಿಂದ ಒಂದು ಗಿಡದಿಂದ ಇನ್ನೊಂದು ಗಿಡಕ್ಕೆ ಮತ್ತು ಒಂದು ಪ್ರದೇಶದಿಂದ ಇನ್ನೊಂದು ಪ್ರದೇಶಕ್ಕೆ ಪ್ರಸಾರವಾಗ್ತಾ ಇದೆ. ಈಗ ವೈರಸ್ ರೋಗವನ್ನ ಗುರುತಿಸೋದು ಯಾವ ಪ್ರದೇಶದಲ್ಲಿ ಗಿಡಗಳು ಹಳದಿಯಾಗಿ ಬಿಳಿಸಿಕೊಂಡಿರುತ್ತವೋ ಅಂತ ಒಂದು ಗಿಡಗಳು ವೈರಸ್ ಬಿಳಿ ಮುದುಡು ಅಂತ ಹೇಳ್ಬೋದು. ಇನ್ನೊಂದು ಈ ಮೆಣಸಿನಕಾಯಿ ಬೆಳೆಯಲ್ಲಿ ಇನ್ನೊಂದು ಏನಪ್ಪಾ, ಥ್ರಿಪ್ಸ್ ಕೀಟದಿಂದ ಮೇಲ್ ಮುದುಡು ಬರುತ್ತೆ. ಈ ಮೇಲ್ ಮುದುಡು ಬಂದ್ರೆ ಬಿಳಿ ಎಲೆಗಳು ಬಿಳಿ ಆಗುವುದಿಲ್ಲ, ಮೇಲ್ ಮುದುಡುಕೊಂಡಿರುತ್ತವೆ. ಸಾಮಾನ್ಯವಾಗಿ ಡೈಸನ್ಥಿರಾನ್ ಕೀಟನಾಶಕವನ್ನ ಸಿಂಪರಣೆ ಒಂದು ಗ್ರಾಂ ಒಂದು ಲೀಟರ್ ನೀರಿನಲ್ಲಿ ಧರಿಸಿ ಸಿಂಪರಣೆ ಮಾಡಿದಲ್ಲಿ ಈ ಥ್ರಿಪ್ಸ್ ಕೀಟದಿಂದ ಪ್ರಸಾರವಾದಂತಹ ಮೇಲ್ ಮುದುಡು ಸಂಪೂರ್ಣವಾಗಿ ಹತೋಟಿ ಬರುತ್ತೆ. ಆದರೆ ಬಿಳಿ ಮುದುಡು ವೈರಸ್ ರೋಗ ಇರುವುದರಿಂದ ಬಿಳಿ ನೊಣವುಗಳು ಪ್ರಸಾರವಾಗುವುದರಿಂದ ಈ ಒಂದು ವೈರಸ್ ರೋಗ ಹತೋಟಿಯಲ್ಲಿ ಬರುವುದು ಕಷ್ಟ. ಈ ಒಂದು ನಿಟ್ಟಿನಿಂದ ವೈರಸ್ ಬಿಳಿ ಮುದುಡು ರೋಗವನ್ನ ಹತೋಟಿ ಮಾಡುವ ಕ್ರಮಗಳು ಅಂತಂದ್ರೆ, ಮೊದಲು ಮೆಣಸಿನಕಾಯಿ ಬೀಜ ಊರಿದ ನಂತರ ಅಥವಾ ನಾಟಿ ಮಾಡಿದ ನಂತರ ಹೊಲದ ಸುತ್ತಲೂ ಏಕದಳ ಬೆಳೆಗಳಾದ ಜೋಳ ಇರ್ಬೋದು ಅಥವಾ ನಾವು ಮೆಕ್ಕೆಜೋಳ ಎರಡು ಅಥವಾ ತೊಗರಿ ಎರಡು ಸಾಲು ತೊಗರಿ ಅಥವಾ ಒಂದು ಸಾಲು ಅಥವಾ ಎರಡು ಸಾಲು ಜೋಳವನ್ನ ತಡೆ ಬೆಳೆ ಬೇಲಿ ಬೆಳೆಯಾಗಿ ಬೆಳೆಯಬೇಕು. ಎರಡನೇದೇನಪ್ಪಾ ಅಂತಂದ್ರೆ, ನಾಟಿ ಮಾಡಿದ ಸಾಮಾನ್ಯ 20-30 ದಿನಗಳಲ್ಲಿ ಹೊಲದಲ್ಲಿ ಅಂಟು ಬಲೆಗಳನ್ನ 8-10 ಅಂಟು ಬಲೆಗಳಾದ ನೀಲಿ ಬಲೆ ಇರ್ಬೋದು ಅಥವಾ ಹಳದಿ ಬಲೆ, ಈ ಒಂದು ಬಲೆಗಳನ್ನ ಹೊಲದಲ್ಲಿ ಹಾಕ್ಬೇಕು. ಎರಡನೇದು. ಮೂರನೇನಪ್ಪಾ ಅಂತಂದ್ರೆ, ಈ ಅಥವಾ ಬದನೆ ಬೆಳೆ ಜಾತಿಯಾದ ಹತ್ತಿ ಬೆಳೆ ಸಾಮಾನ್ಯವಾಗಿ ಇರಕೂಡುದು. ಅಂದ್ರೆ ಈ ಬಿಳಿ ನೊಣ ಹತ್ತಿ ಬೆಳೆಯಿಂದ ಈ ವೈರಸ್ ಬಿಳಿ ಮುದುದು ವೈರಸ್ ರೋಗವನ್ನ ಬೇರೆ ಬೇರೆ ಕಡೆಯಿಂದ ಪ್ರಸಾರ ಮಾಡುವ ಒಂದು ಸಂದರ್ಭ ಕಂಡು ಬಂದಿದೆ. ಹಾಗಾಗಿ ಬಿಳಿ ನೊಣಗಳನ್ನ ಹತೋಟಿ ಮಾಡುವುದರಿಂದ ನೀವು ತಡೆ ಬೆಳೆಯಾಗಿ ಬೆಳೆಯುವುದು ಬೆಳೆ ಬೆಳೆಯುವುದು, ನಂತರ ಸಸಿಗಳನ್ನ ನಾಟಿ ಮಾಡುವ ಸಮಯದಲ್ಲಿ ಕಾನ್ಫಿಡಾರ್ ದ್ರಾವಣ, ಒಂದು ಕಾನ್ಫಿಡಾರ್ ಅಂದ್ರೆ ಒಂದು ಕೀಟನಾಶಕ, ಇದು ಸಾಮಾನ್ಯವಾಗಿ 1 ml 1 liter ದ್ರಾವಣವನ್ನ ಒಂದು ದ್ರಾವಣವನ್ನು ಮಾಡಿಕೊಂಡು ಸಸಿಗಳ ಸಿಂಪರಣೆ ಮಾಡಿ ನಾಟಿ ಮಾಡುವುದರಿಂದ ಮತ್ತು ಹೊಲದಲ್ಲಿ ಅಂಟು ಬಲೆಗಳನ್ನು ಹಾಕುವುದರಿಂದ ಹಾಗೂ ತಡೆ ಬೆಳೆಯಾಗಿ ಜೋಳ ಮತ್ತು ತೊಗರಿ ಬೆಳೆಯನ್ನು ಬೆಳೆಯುವುದರಿಂದ ಬಿಳಿ ಮುದುಡು ವೈರಸ್ ರೋಗವನ್ನ ಮೊದಲ ಹಂತದಲ್ಲಿ ಹತೋಟಿ ಮಾಡಬಹುದು. ಯಾವುದೇ ಸಂದರ್ಭದಲ್ಲೂ ಈ ರೋಗ ತೀವ್ರವಾಗಿ ತೆಗೆದುಕೊಳ್ಳಬಹುದು ಮತ್ತು ಇಳುವರಿಯಲ್ಲೂ ಸಹ ಹೆಚ್ಚು ಗಣನೀಯವಾಗಿ ಕಡಿಮೆ ಆಗುವ ಸಂದರ್ಭ ಉಂಟು. ಸೊ ಹೀಗಾಗಿ ಈ ವೈರಸ್ ರೋಗ ಬಿಳಿ ಮುದುಡು ಅಂತ ಒಂದು ರೈತರ ಗಮನದಲ್ಲಿ ಇಟ್ಕೊಂಡು ಮೂರು ನಾನು ಹೇಳಿದ ಪ್ರತಿಯೊಂದು ಕ್ರಮಗಳನ್ನು ಅನುಸರಿಸಿದಲ್ಲಿ ಈ ಮೆಣಸಿನಕಾಯಿ ಬೆಳೆಯಲ್ಲಿ ವೈರಸ್ ನಂಜು ರೋಗವನ್ನ ಹತೋಟಿ ಮಾಡಬಹುದು. ನಂತರ ಸುಮಾರು 4-5 ಆಚೆ ಮೆಣಸಿನಕಾಯಿ ಬೆಳೆಯಲ್ಲಿ ಹಿಂಗಾರುವಿನಲ್ಲಿ ಹೆಚ್ಚಾಗಿ ಬೂದಿ ರೋಗ ಕಂಡು ಬಂದಿತ್ತು. ಆ ಒಂದು ರೋಗ ಬೂದಿ ರೋಗ ಅಂತಂದ್ರೆ ಹೆಚ್ಚಾಗಿ ಹಿಂಗಾರುವಿನಲ್ಲಿ ಕಂಡು ಬರುತ್ತೆ, ಚಳಿಗಾಲದಲ್ಲಿ ಹೆಚ್ಚಾಗಿ ಈ ರೋಗ. ಆ ಒಂದು ರೋಗದ ಸಾಂದ್ರತೆ ಯಾವ ರೀತಿ ಅಂದ್ರೆ, ಒಂದ್ಸರಿ ಈ ರೋಗ ಬಂತು ಅಂದ್ರೆ ಎಲೆಗಳು ಸಂಪೂರ್ಣವಾಗಿ ಉದುರುತ್ತವೆ, ನಂತರ ಎಲೆಗಳು ಉದುರಿ ಮತ್ತು ಕಾಯಿಗಳ ಮೇಲೂ ಸಹ ಬೂದಿ ರೋಗದ ಕಂಡು ಬಂದು ಕಾಯಿಗಳನ್ನ ಪಳೆಯಿಸುತ್ತದೆ. ಕಾಯಿಗಳು ಉದುರುವ ಸಂದರ್ಭ ಇರುತ್ತೆ. ಅಂದ್ರೆ ಹಣ್ಣು ಕೊಳೆ ರೋಗ ಮತ್ತು ಬೂದಿ ರೋಗ ಎರಡೂ ಸಹ ಒಂದು ನವೆಂಬರ್ ಅಥವಾ ಡಿಸೆಂಬರ್ ತಿಂಗಳಲ್ಲಿ ಹೆಚ್ಚಾಗಿ ಕಂಡು ಬರುವ ಸಾಧ್ಯತೆ ಇದೆ. ಹಾಗಾಗಿ ಈ ಒಂದು ರೋಗಕ್ಕೆ ರೈತರು ಸಾಲುಗಳ ಅಂತರ ಮತ್ತು ಗಿಡದ ಅಂತರ ಹೆಚ್ಚಾಗಿ ಕಾಪಾಡ್ಕೋಬೇಕು, ಗಾಳಿ ಬೆಳಕು ಹೆಚ್ಚು ಇರುವ ರೀತಿಯಲ್ಲಿ ಕಾಣ್ಕೋಬೇಕು, ಮತ್ತೆ ಈ ಸಾಲುಗಳಲ್ಲಿ ಮತ್ತೆ ಈ ಯಾವುದೇ ತರ ಕೊಳೆತ ಹಣ್ಣುಗಳು ಮತ್ತು ಎಲೆಗಳು ಕಂಡು ಬಂದಲ್ಲಿ ಸ್ವಚ್ಛವಾಗಿ ಇಟ್ಕೋಬೇಕು. ನಂತರ ಶಿಲೀಂಧ್ರನಾಶಕಗಳಾದ ಡೈಫೆನಿಕ್ರೋಜೋಲ್ 0.5 ml ಇರ್ಬೋದು ಅಥವಾ ಹೆಕ್ಸಾಕ್ರೋಜೋಲ್ 1 ml 1 liter ನೀರಿನ ಪ್ರಮಾಣದಲ್ಲಿ ಅಥವಾ ಅಜಾಕ್ಸಿಸ್ಟಾಬಿನ್ ಅಂದ್ರೆ ಹಮಿಸ್ಟಾರ್ ಅಂತ, ಅದು 1 ml 1 liter ಅಥವಾ ಅಜಾಕ್ಸಿಸ್ಟಾಬಿನ್ ಪ್ಲಸ್ ಟೆಬಿಕೋನೋಜೋಲ್ ಅಥವಾ ಟೆಬಿಕೋನೋಜೋಲ್ ಅಂತ ಒಂದು ಪಾಲಿಕ್ಯೂರ್ ಅಂತ ಬರುತ್ತೆ, ಅದು 1 ml 1 liter ನೀರಿನ ದ್ರಾವಣದಲ್ಲಿ ಬೆರೆಸಿಕೊಂಡು ವಾರದ ಅಂತರದಲ್ಲಿ ಒಂದು ಶಿಲೀಂಧ್ರನಾಶಕವನ್ನು ಸಿಂಪರಣೆ ಮಾಡಬೇಕು. ಹೆಚ್ಚಾಗಿ ನಾವು ಒಂದು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಅಂದ್ರೆ, ರೈತರು ಹೊಲದಲ್ಲಿ ಜೈವಿಕ ಶಿಲೀಂದ್ರನಾಶಕವನ್ನ ಬಳಸಿಕೊಂಡು ಟ್ರೈಕೋಡರ್ಮವನ್ನ ಮಣ್ಣಿಗೆ ಬೆರೆಸುವುದರಿಂದ ಮತ್ತು ಸುಡಮನಸ್ ಎಲೆಗಳಿಗೆ ಅಥವಾ ಹಣ್ಣುಗಳಿಗೆ ಸಿಂಪಡಿಸುವುದರಿಂದ ತಾವು ಶಿಲೀಂದ್ರನಾಶಕಗಳಿಗೆ ಹೆಚ್ಚು ಖರ್ಚನ್ನು ಕಡಿಮೆ ಮಾಡಲಿಕ್ಕೆ ಹೆಚ್ಚಾಗಿ ತಾವು ಶಿಲೀಂದ್ರನಾಶಕಗಳನ್ನು ಬಳಸುವುದನ್ನು ಕಡಿಮೆ ಮಾಡಿ ಜೈವಿಕ ಶಿಲೀಂದ್ರನಾಶಕವನ್ನು ಬಳಸಬೇಕಾಗಿ ನಾವು ಈ ಒಂದು ಮೂಲಕ ರೈತರಿಗೆ ಕೇಳ್ಕೊಳ್ತಾ ಇದೀವಿ. ಸೊ ಈ ಒಂದು ನಿಟ್ಟಿನಲ್ಲಿ ಮೆಣಸಿನಕಾಯಿ ಬೆಳೆಯುವ ರೈತರು ಯಾವುದೇ ಭಾಗದಲ್ಲಿ ಇರ್ಬೋದು ಕೇಳಿಕೊಳ್ಳುವುದು ಅಂದ್ರೆ ನಮ್ಮ ಒಂದು ಫೋನ್ ನಂಬರ್ ಕಾಂಟ್ಯಾಕ್ಟ್ ನಂಬರ್ ಇದೆ, ಆ ಒಂದು ಕಾಂಟ್ಯಾಕ್ಟ್ ನಂಬರ್ ಅಲ್ಲಿ ರೈತರು ಪಡ್ಕೋಬಹುದು. ನನ್ನ ಫೋನ್ ನಂಬರ್ 9742446509. ಇನ್ನೊಂದ್ಸರಿ 9742446509. ಡಾಕ್ಟರ್ ಗೋವಿಂದಪ್ಪ ಅಂತ. ನಾವು ಕೃಷಿ ವಿಜ್ಞಾನ ಕೇಂದ್ರ ಅಗರಿಯಲ್ಲಿ ಸಸ್ಯರೋಗಶಾಸ್ತ್ರ ವಿಭಾಗದಲ್ಲಿ ನಾವು ಕೆಲಸ ಮಾಡ್ತಾ ಇದೀವಿ. ನಮಗೆ ರೈತರು ತಮ್ಮ ಯಾವುದೇ ಹೊಲದಲ್ಲಿ ಫೋನ್ ಮುಖಾಂತರ ಮೆಣಸಿನಕಾಯಿ ಬೆಳೆಯಲ್ಲಿ ಸಮಸ್ಯೆ ಇದೆ ಅಂತಂದ್ರೆ ಆ ಒಂದು ಸಮಸ್ಯೆಗೆ ಏನು ಪರಿಹಾರ ಅನ್ನೋದಕ್ಕಿಂತ ನಿರ್ವಹಣಾ ಕ್ರಮಗಳನ್ನು ಸೂಚಿಸಬಹುದು ಮತ್ತು ರೋಗ ರುಜಿನಗಳನ್ನ ಗುರುತಿಸಿ ಅವಕ್ಕೆ ಆ ಸಂದರ್ಭದಲ್ಲಿ ಏನ್ ಮಾಡಬಹುದು ಅಂತ ಸೂಚನೆಗಳನ್ನ ಕೊಡುವ ವ್ಯವಸ್ಥೆ ಇದೆ. ಸೊ ಈ ರೀತಿ ಒಂದು ಉಪಯೋಗವನ್ನ ರೈತ ಬಾಂಧವರು ಪಡೆದುಕೊಳ್ಬೇಕು ಅಂತಂದ ಹೇಳ್ತಾ ಈ ಒಂದು ಸಂಪೂರ್ಣ ಮಾಹಿತಿಯನ್ನ ಹಂಚಿಕೊಳ್ಳಲು ನೆರವಾದಂತ ನಮ್ಮ ಆಲ್ ಇಂಡಿಯಾ ರೇಡಿಯೋ ಹೊಸಪೇಟ್ ಅವರವರಿಗೂ ಸಹ ಧನ್ಯವಾದಗಳನ್ನು ಅರ್ಪಿಸುತ್ತೇವೆ. ರೈತ ಬಾಂಧವರೇ, ಇದುವರೆಗೆ ಮೆಣಸಿನಕಾಯಿ ಬೆಳೆಯ ಸಸ್ಯ ಸಂರಕ್ಷಣೆ ಕುರಿತು ಬಳ್ಳಾರಿ ಜಿಲ್ಲಾ ಹಗರಿ ಕೃಷಿ ವಿಜ್ಞಾನಿಗಳಾದ ಡಾಕ್ಟರ್ ಗೋವಿಂದಪ್ಪ ಎಂಆರ್ ಅವರಿಂದ ಮಾಹಿತಿ ಕೇಳಿದ್ದೀರಿ. ರೈತ ಬಾಂಧವರೇ, ಇನ್ನು ಮುಂದೆ ಕೃಷಿ ಗೀತೆಗಳನ್ನು ಕೇಳೋಣ. ಬೆಟ್ಟದಲ್ಲಿ ಹುಟ್ಟುವ ನದಿ